ಓ ಇಬ್ರು ಸೇರ್ಕೊಬಿಟ್ಟಿದೀರಾ ಅಂದ್ರೆ ನನ್ ವಿಷಯನೆ ಮಾತಾಡ್ತಿದೀರಾ ಅಂತ ಅರ್ಥ. ಒಂದ್ ವಾರ ಆದ್ಮೇಲೆ ಅದ್ ಕಾಣ್ತಿದ್ಯಲ್ಲವ ಬಿಡು, ಮತ್ತೆ ಮನೆ ಕಡೆ ಇಬ್ರು ಕಾಣ್ಲೇ ಇಲ್ಲ. ಏನೋ ಈ ಹಬ್ಬ ಹುಣ್ಣಿಮೆ ಅಂತ ಮಾಡಿರೋದ್ ಯಾಕೆ ಹಿರಿಯರು ನಾಲ್ಕಾರು ಜನ ಕರೆದು ನೋಡ್ಬೇಕು ಅಂತ ಹೇಳ್ಬಿಟ್ಟಲ್ವಾ, ಕರೀಲಿಲ್ಲ ಮಾಡ್ಲಿಲ್ಲ. ಮತ್ತೆ ಮಹಾಲಕ್ಷ್ಮಿಗೆ ಸಂಕ್ರಣನ ಹೆಂಡತಿನೂ ಬಂದಿತ್ತು, ನಿಮ್ಮ ಕೈನು ಬಂದಿತ್ತು, ಇಬ್ರು ಬಂದ್ ಕುಂಕುಮ ಇಟ್ಕೊಂಡು ಹೋದ್ರು. ನೀವು ಬರೋಣ ಜೊತೆಗೆ? ಅಲ್ಲ, ನೀನು ಬರೀ ನಮ್ಮನೆಯವ್ಳನ್ನ ಅವ್ರ ಮನೆಯವ್ರನ್ನ ಕರೆದ್ಬಿಟ್ರಾಯ್ತಾ? ಈಗ ಅದ್ಯಾಕೆ ವಿಷಯ, ಸುಮ್ನಿರು ಹೋಗ್ಲಿ. ನಿಂಗೇನು ಹಬ್ಬದ ತಿಂಡಿ ತಂದಿದೀನಿ, ರವೆ ಉಂಡೆ ಚಕ್ಲಿ ಕವರಲ್ಲಿದೆ, ಧಾರಾಳವಾಗೈತೆ, ನೀನು ತಿನ್ನು, ಅಣ್ಣ ತಿನ್ಲಿ. ಕುಂಕುಮ ಇಡಕ್ಕೆ ಮನೆಯವ್ರ ಕರೆಯೋದು, ಹೂ ಇಡುವಾಗ ನಮ್ ಕರೆಯೋದು, ಅಂದ್ರೆ ನಮ್ದು ಕಿವಿ ದೊಡ್ಡದ ಕಾಲ್ ಇರ್ತದಲ್ಲ, ಇಟ್ಬಿಡೋಣ ಅಂತವ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಯಾರು ತಂದಿದಿರಲ್ಲ, ಖುಷಿ ಪಡಿ ಇಬ್ರುವೆ. ತತ್ಯ ಅಂತ ಗೊತ್ತಿತ್ತು, ಅವತ್ತೆ ತತ್ಯ ಅಂತ ಅನ್ಕೊಂಡಿದ್ದೆ, ಯಾಕೋ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ನಾನು ಕಾದೆ, ಇಟ್ಟವಾಗ್ಲೂ ಕಾದೆ, ಇಬ್ರು ಇಬ್ರು ಬರ್ಲೇ ಇಲ್ಲಪ್ಪ. ಏನ್ ಪೇಟೆ ಗಿಟೆ ಕಡೆ ಹೋಗಿದಿರೋ, ಏನ್ ಕತೆನೋ, ಕಾಣ್ಲಿಲ್ವಲ್ಲ ಅಂತ ಕೇಳ್ದೆ, ವೀಣಕ್ಕನ್ನು ಅಪರ್ಣಕ್ಕನ್ನು ಕೇಳ್ದೆ, ಆದ್ರೆ ಇಬ್ರು ಹೇಳಲೇ ಇಲ್ಲಪ್ಪ. ಓ ಹಂಗೆ, ಅವ್ರು ಹೇಳದೆ ಇದ್ದಿದ್ರಿಂದಾಗಿ ಬರ್ಲಿಲ್ಲ. ನಾನು ಕಾದು ಕಾದು ಸಾಯಂಕಾಲದವರೆಗೂ ಆಮೇಲೆ ಅದಕ್ಕೆ ಗುಂಡ ಹಾಕೊಂಡು ಸುಮ್ಮನಾದೆ. ಈಗ ಏನಾಯ್ತು ಗೊತ್ತಾ ಮೀನಕ್ಕ, ನೀನು ಕಾದಿರದ್ರಲ್ಲಿ ತಪ್ಪಿಲ್ಲ, ಆದ್ರೆ ಏನ್ ಮಾಡ್ದೆ ಗೊತ್ತಾ, ನಮ್ಮನೆಯವಳನ್ನ ಕರೆಕ್ ಬಂದಲ್ಲ, ಒಂದ್ ಮಾತು ಸಂಕ್ರಣ ಏನ್ ಮಾಡ್ತಿದ್ದೆ ಹಂಗೆ ಬಂದೋಗ ಸಂಜೆಗೆ ಅಂದಿದ್ರೆ ಹಣ ಏನೋ ಕರ್ಕೊಂಡ್ ಬಂದ್ಬಿಡುವೆ. ಅಂದ್ರೆ ಹೆಂಗ್ ಹೆಂಗಸರು ಸೇರ್ಕೊಂಡಾಗ ಗಂಡಸ್ರಾಕ್ ಮಧ್ಯದಲ್ಲಿ ಅಂತ ಏನಾರು ಕರೀಲಿಲ್ವೋ ಏನೋ ಗೊತ್ತಾಗಲಿಲ್ಲ. ಅಲ್ಲ ನಮ್ ಕರೆಯೋದ ಬೇಡ, ಕರ್ಕಂಬನಿ ಅಂತ ಜೊತೆ ಕರ್ಕಂಬನಿ ಅಂತ ಒಂದ್ ಮಾತು ಹೇಳಿದ್ವಲ್ಲ. ನೋಡು ನೋಡು ನೋಡು, ಕೊನೆಗೂ ನನಗೆ ತಂದಿಡ್ತೀರಾ ವಿಷಯನ, ಮುಂದಿನ ಸಲ ನೋಡುವ ಬಿಡು. ನಿಮ್ಮನ್ನೆ ಫಸ್ಟ್ ಕರೆದ್ಬಿಟ್ಟು ಆಮೇಲೆ ಕರೆಯೋಣ ವೀಣಕ್ಕನ್ನು ಅಪರ್ಣಕ್ಕನ್ನು, ಸರಿನಾ? ಈಗ ಅಣ್ಣಯ್ಯ ನೋಡು, ಈ ತಿಂಗಳು ಆರಂಭದಲ್ಲಿ ಅಸ್ಲೆ ಮಳೆ ಹುಯ್ತು ಹುಯ್ತು ಹುಯ್ತು ಹುಯ್ತು ಸಿಕ್ಕಾಪಟ್ಟೆ ಹುಯ್ತಪ್ಪ, ಹಸಿ ಬರ್ಲಿಲ್ಲ. ಈ ಮಗೆ ಮಳೆನೇ ಬರ್ಲಿಲ್ಲ ನೋಡು, ಮಗೆ ಮಳೆ ಆಯ್ತದೆ ಅಂತ ಅನ್ಕಂದ್ರೆ ಮಗೆ ಮಳೆನೇ ಬರ್ಲಿಲ್ಲ. ಹೆಂಗಿರು ಜೋಳ ಅವಕ್ಕೆಲ್ಲ ಗೊಬ್ಬರ ಇಡಬೇಕಾಗಿತ್ತು, ಆಯ್ತಾ? ಗೊಬ್ಬರ ಇಡೋಣ ಅಂತಂದ್ರೆ ಮಳೆ ಬರ್ಲಿಲ್ಲ. ಈಗಾಗ್ಲೇ ಬಿಸಿಲು ಧಗೆ ಹಸಿ ಆಯ್ತಾ ನೋಡು. ಮತ್ತೀಗ ಮುಂದಿನ ಸೋಮವಾರದಿಂದ ಬೇರೆ ಹೊಸ ಮಳೆ, ಆಯ್ತಾ? ಪುಬ್ಬ. ಈಗ ನಾನ್ ಅನ್ಕತೀನಿ ಅಣ್ಣಯ್ಯ, ಈಗ ಮೀನಕ್ಕ ಒಂದ್ ವಾರದಿಂದ ಆಚೆನೆ ಬರ್ದಂಗ ಮನೆ ಒಳಗಡೆ ಇದ್ಲು, ಜಮೀನ್ ಕಡೆ ಹೋಗಿ ಏನಾಗೈತೆ, ಎತ್ತ ಏನ್ ನೋಡಿದ್ಲು ಮಾಡಿದ್ಲು, ಔಷಧಿ ಪೌಷ್ಧಿ ಹೊಡೆದ, ಏನ್ ಕತೆ ಮೀನಕ್ಕ? ಏ ಅವೆಲ್ಲ ಮಾಡ್ಕೊಂಡ್ಬಂದಿರ್ತಾರ ಅವಳು, ನಮ್ಗಿಂತಲೂ ಬಾರಿ ಹುಷಾರ್ ಬಿಡಪ್ಪ. ನಾವ್ ಎರಡ್ ದಿವಸ ಹೋಗಿದ್ರು, ಎರಡ್ ದಿವಸ ನಾಲ್ಕು ಸಾರಿ ಹೋಗ್ಬಂದಿರ್ತಾಳ ಅವಳು, ಎಲ್ಲ ಹೊತ್ತಾರದ ಬೇಗ ಹೋಗ್ಬಿಡ್ತಾಳೆ. ಯಾಕೆ ಅಂತ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಗಂಟು ಮಾಡ್ತಾಳ ಅವಳು, ಹಂಗಾಗಿ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಆಮೇಲೆ ಮೀನಕ್ಕೆ ಬಾರಿ ಆಸಕ್ತಿ ಕೃಷಿ ಅಂತ ಅಂದ್ರೆ, ಅವಳು ಏನ್ ಬೇಕಾದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಇಡೀ ಜೀವನ ಪೂರ್ತಿ ತಿನ್ಬೋದು, ಅಷ್ಟೈತೆ ಅವ್ರ ಮನೇಲಿ. ಆದ್ರೂ ಅವ್ಳು ಮಾಡ್ಬೇಕು, ಏನಾರು ಒಂದ್ ಮಾಡ್ಬೇಕು, ನಾನು ಹೆಂಡಂಗ್ ಸಾಗಿದ್ಕೊಂಡು ಒಂದ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡು ಒಂದ್ ಅಡಿ ಜಾಗ ಕಲ್ಲ ಅವಳು, ಎಲ್ಲದಕ್ಕೂ ಏನಾರು ಒಂದ್ ಹಾಕಿರ್ತಾಳ. ಕಿರಾಣಿನೇ ಬೆಳೆಯ ಜಾಸ್ತಿ, ಕಿರಾಣಿ ಜಾಸ್ತಿ, ದುಡ್ಡು ಕಾಸು. ನಾನು ಇಬ್ರು ಕೇಳುವ ಅಂತಿದ್ದೆ, ನೀವೇ ಜ್ಞಾಪಿಸಿದ್ರಿ. ಕೆಲವು ಗಿಡಗಳಿಗೆ ಅದೆಂತದ ರೋಗ ಅಂತಾರಲ್ಲ, ಅದು ಆಗ್ಬಿಟ್ಟೈತೆ. ಅದ್ರ ಬಗ್ಗೆ ಹೊಸಿ ಅಣ್ಣೇನ್ ಕೇಳುವ ಅಂತಾನೆ ಅನ್ಕೊಂಡಿದ್ದೆ, ನೀವೇ ವಿಷಯ ತೆಗೆದ್ರಲ್ಲ, ಹೊಸಿ ಮಾಹಿತಿ ಕೊಡಿ. ಮತ್ತೆ ಅದು ಇದೇನು ಅಂತ ಅಂದ್ರೆ ಮೀನಕ್ಕ, ಈ ಸ್ವಲ್ಪ ಈ ತಂಪಾದ ವಾತಾವರಣ ಇರ್ತದಲ್ವ, ವಾತಾವರಣ ತಂಪಾಗಿರ್ತದಲ್ಲ, ಆ ತಂಪಾದ ವಾತಾವರಣ, ಈ ಮೋಡ ಕವಿತೆ ಇರ್ತದೆ. ಈಗ ಮಳೆ ನೋಡೋ ಇಷ್ಟು ದಿವಸ ಹೋಯ್ತು ಚೆನ್ನಾಗಿ, ಈಗ ಬಿಟ್ಟು ಬಿಟ್ಟು ಬರ್ತದೆ, ಇದಕ್ಕಿದಂಗೆ ಮೋಡ ಆಗಿರ್ತದೆ. ಮತ್ತೆ ಮಧ್ಯಾಹ್ನ ಹೊರಡಕ್ ಬಂದ್ ನೋಡಿದ್ರೆ ಆಗ್ಲೇ ಬಿಸಿಲು ಬಂದಿರ್ತದೆ. ಮೊನ್ನೆ ದಿವಸ ಅಂತೂ ಒಂದ್ ದಿವಸ ಹೊರಡೆ ನಿಲ್ಲಕ್ಕಾಗಲಿಲ್ಲ, 5 ನಿಮಿಷ ಅಷ್ಟು ಬಿಸಿಲು. ಹೌದೌದು, ಮಳೆ ಬರ್ತದೇನೆ ಅದಕ್ಕೆ ಇಷ್ಟೊಂದು ಬಿಸಿಲು ಅಂತ ಅನ್ಕೊಂಡೆ. ಮಳೆನೂ ಬರಲಿಲ್ಲ, ಬರೀ ಮೋಡ ಆಗ್ಬಿಟ್ಟು ಹಂಗ ಹೋಗ್ಬಿಡ್ತು. ಈ ಮೋಡ ಆದಂತ ಸಂದರ್ಭದಲ್ಲಿ ಮತ್ತೆ ಈ ಬಿಟ್ ಬಿಟ್ ಮಳೆ ಬರ್ತಿರ್ತದಲ್ಲ, ಬರೋದು ಹಿಂಗೆ ಉದುರ್ಸೋದು ಹೋಗೋದು ಈ ತರ ಮಾಡ್ತಿರ್ತದೆ. ಅಂತ ಟೈಮಲ್ಲಿ ಈ ರೋಗಗಳು ಜಾಸ್ತಿ. ಇದು ಒಂಥರ ರೋಗಗಳಿಗೆ ಒಂಥರ ಇಷ್ಟವಾದ ಟೈಮ್ ಇದು, ಯಾಕಂದ್ರೆ ವಾತಾವರಣ ಮಂಕಾಗಿರ್ತದಲ್ಲ, ಇವು ಚಟುವಟಿಕೆಗಳು ಇರ್ತವೆ. ಹೌದು ಹೌದು, ಹಂಗಾಗಿ ರೋಗ ಜಾಸ್ತಿ ಆಯ್ತದೆ ಅಂತ. ಮತ್ತೆ ಕೆಲವು ಗಿಡ ಎಷ್ಟು ಕಳಕಳಿಯಾಗಿರ್ತವೆ, ಕೆಲವಾಗ್ಲೇ ಮಕ್ಕ ಬಿಟ್ಟಿರ್ತವ, ಹಿಂಗಾಗಿದೆ ಅಂತ ಗೊತ್ತೇ ಆಗ್ತಿಲ್ಲ. ಅದು ಮಾಮೂಲಿ ಇದ್ದೇ ಇರ್ತವಲ್ಲವ, ಈ ಎಂತವ ರೋಗ ಅವು ಅಂತ ಹೇಳ್ಬಿಟ್ಟು, ಆಲೂಗಡ್ಡೆಗಂತವೇ ಕರಿ ಕಡ್ಡಿ ರೋಗ, ಅಂಗಡಿ ರೋಗ ಅಂತೆಲ್ಲ ಬರ್ತಾವಲ್ಲ, ಇವು ಹಿಂಗ್ ವಾತಾವರಣ ಇತ್ತು ಅಂತ ಅಂದ್ರೆ, ಮೋಡ ಆಯ್ತು ಅಂತ ಅಂದ್ರೆ ಫುಲ್ ಆಕ್ಟಿವ್ ಆಗ್ಬಿಡ್ತಾವಂತ ನಮ್ಮ ಶಂಕರಣ್ಣ ಹೇಳ ಹಂಗೆ ಫುಲ್ ಅಂತ ಅಂದ್ರೆ, ಅವಾಗ ತಂಪಾಗಿರೋ ವಾತಾವರಣ ಬೇಕು. ನಾವಾದ್ರು ತಂಪಲ್ಲ ಚೆನ್ನಾಗಿ ಆಕ್ಟಿವ್ ಆಗಿರೋದು ಕೆಲಸ ಮಾಡೋದಿಲ್ಲ, ಬಿಸಿಲಲ್ಲಿ ಆಕ್ಟಿವ್ ಆಗಿರಕ್ಕಾಯ್ತದ ಇಲ್ಲ ಹಾಕಲ್ಲ, ಗದ್ದೆ ಕುಯ್ಯೋದು ಇಂಥದ್ದೆಲ್ಲವ ಒತ್ತರದಲ್ಲಿ ಒತ್ತರಲ್ಲೇ ಮಾಡ್ಕೊಬಿಟ್ರೆ ಚೆನ್ನಾಗಿರ್ತದಲ್ಲ. ಹಂಗ ಅವು ತಂಪೊತ್ತಿನಲ್ಲಿ ಭಾರಿ ಆಕ್ಟಿವ್ ಆಗ್ಬಿಡ್ತವಂತೆ. ಈ ಅದರಲ್ಲೂ ಈ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇರ್ತಾವಲ್ಲ, ಅವು ಭಯಂಕರ ಆಕ್ಟಿವ್ ಆಗ್ಬಿಡ್ತವಂತೆ. ತಂಪು ಇತ್ತು ಅಂತ ಅಂದ್ರೆ ಎಲ್ಲ ಬೆಳೆನೂ ತೊಂದರೆ ಮಾಡ್ಬಿಡ್ತಾವು, ಆಲೂಗಡ್ಡೆ ಆಗ್ಬೋದು, ಬೇರೆ ಕಿರಾಣಿದಾಗ್ಬೋದು, ಈ ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಕಾಳು ಮೆಣಸು ಅದಕ್ಕೂ ಅದನ್ನು ಬಿಡೋದಿಲ್ಲ. ಕೊಳೆ ರೋಗವಂತೆ, ಸುಳಿ ಕೊಳೆ ರೋಗವಂತೆ, ಕರಿಕೊರೆ ರೋಗವಂತೆ, ಎಂತೆಂತವೋ ಎಂತೆಂತವೋ ಸಿಕ್ಕಾಬಟ್ಟೆ ರೋಗಗಳು ಹಿಂಗ ಒಂದ್ರಿಂದ ಬಂದ್ಬಿಡ್ತವೆ. ಈಗ ಒಂದ್ ಗಿಡದಿಂದ ಮತ್ತೆ ಅದ್ರ ಬದಿ ಗಿಡಕ್ಕೆಲ್ಲ ಹರಡ್ಕೊಳ್ಳೋದಕ್ಕೂ ಏನ್ ಮಾಡ್ಬೇಕು ಒಂಚೂರು ಪರಿಹಾರ ಹೇಳಿದ್ರೆ? ಅದು ಈಗ ಏನು ಅಂತ ಅಂದ್ರೆ, ಮೊದ್ಲೇ ಹೇಳದಂಗೆ ಮೊದ್ಲು ನಾವು ಸ್ವಲ್ಪ ಈ ಜಮೀನ್ ಸುತ್ತಾಡ್ತಾ ಇರ್ಬೇಕು, ಇಲ್ಲಿ ಏನಾಗೈತೆ ಇಲ್ಲಿ ಗಮನಿಸ್ತಾ ಇರ್ಬೇಕು. ಈಗ ಕೆಲವು ಸ್ಪ್ರೆಡ್ ಆಗ ಅಂತ ಇರ್ತವೆ, ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ, ಇನ್ ಕೆಲವು ಹರಡದೇ ಇರ ಅಂತ ಇರ್ತವೆ. ಅವು ಎಂತ ರೋಗ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಈ ಸ್ವಲ್ಪ ನಮ್ ತೋಟಗಾರಿಕೆ ಇಲಾಖೆರೋ ಕೃಷಿ ಇಲಾಖೆರೋ ಯಾರ ಕೇಳಿದ್ರೆ ಹೇಳೇ ಹೇಳ್ತಾರೆ. ನಿಮ್ಗಂತೂ ಸಿಕ್ಕಾಪಟ್ಟೆ ಎಲ್ಲ ಪರಿಚಯ ಅವರಲ್ವಾಳ್ಕೊಂಡು ಏನಿದ ಬಿಡ್ಬೋದ ತೆಗಿಬಹುದ ಅಂತ ಕೇಳ್ಬಿಟ್ರೆ ಬಿಡ್ಬೇಕು ತೆಗಿಬೇಕು ಅಂತ ಹೇಳ್ತಾರೆ. ತೆಗಿ ಅಂತ ಅಂತಂದ್ರೆ ತೆಗೆದ್ಬಿಟ್ಟು ಕೆಲವು ಕಡೆ ಒಂದ್ಸರಿ ದೂರ ಕೆಸಿಬೇಕಾಯ್ತದೆ, ಇನ್ನೊಂದ್ಸರಿ ಸುಟ್ಟಾಕ್ಬೇಕಾಯ್ತದೆ, ಇನ್ನೊಂದ್ಸರಿ ಮಣ್ಣೊಳಗಡೆ ಹೂತಾಕ್ಬೇಕಾಯ್ತದೆ. ಆ ತರ ಮಾಡ್ಕೋಬಹುದು. ಈ ಇದ್ರಲ್ಲಂತೂ ಶಂಕರಣ್ಣ, ಈ ನಮ್ಮ ಮಲೆನಾಡಲ್ಲಂತೂ ಅಲ್ಲಂತೂ ಭಾರಿ ರೋಗ. ಯಾಕೆಂತಂದ್ರೆ ಮಳೆ ಹುಯ್ತಲೇ ಇರ್ತದೆ, ಈ ಬಿಟ್ಟು ಬಿಟ್ಟು ಬರೋದು, ಮಳೆ ಹುಯ್ದಿದ್ರು ಮೋಡಾಗಿರ್ತದೆ, ಎನಿ ಟೈಮ್ ಬರೀ ಮೋಡವೆ. ಹೌದೌದು, ಅಲ್ಲಿ ಭಾರಿ ಜಾಸ್ತಿ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇಂದ ಬರೋ ರೋಗಗಳು ಜಾಸ್ತಿ ಅಂತ ಅನ್ಕೊಂಡು ಈ ಟೈಮ್ ಅಲ್ಲಿ ಭಾರಿ ಎಚ್ಚರಿಕೆಯಿಂದ ಇರ್ಬೇಕಂತೆ. ಈ ಅಡಕೆ, ಮೆಣಸು ಇವೆಲ್ಲ ಅವಲ್ಲ ಒಳ್ಳೆ ದುಡ್ಡು ಕೊಡ ಅಂತ ಬೆಳೆಗಳು. ಇವಕ್ಕೇನಾರು ಹೆಚ್ಚು ಕಮ್ಮಿ ಆಗಿ ಕಪ್ಪು ಕೊಳೆ ರೋಗ, ಸೊರಗು ರೋಗ, ಈ ಸುಳಿ ಕೊಳೆ ರೋಗ ಇಂತ ಬಂತು ಅಂತ ಅಂದ್ರೆ ಗಿಡಕ್ಕೆ ಗಿಡವೇ ಹೋಗ್ಬಿಡ್ತವೆ. ಅದಕ್ಕೋಸ್ಕರ ಭಾರಿ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಮನೆ ದಿವಸ ಹೇಳ್ತಾ ಇದ್ರು. ಈ ಬೋರ್ಡೋ ದ್ರಾವಣ ಅಂತ ಒಂದು ಬರ್ತದಂತಪ್ಪ, ಅದು ಭಾರಿ ಒಳ್ಳೇದಂತೆ. ಈ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ರೋಗ ಬರ್ತವಲ್ಲ ಅದಕ್ಕೆ ಭಾರಿ ಒಳ್ಳೇದದು. ಈ ಏನೇ ಇದ್ರು ನೀವು ಈ ಟೈಮ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇಲ್ಲ ಅಂತ ಅಂದ್ರೆ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ಅಂದ್ರೆ ಹತರಗಳ, ಅವಕ್ಕೆ ಏನೇನ್ ಬೇಕು ಮಾಡಕ್ಕೆ, ಬೋರ್ಡೋ ದ್ರಾವಣ ಮಾಡಕ್ಕೆ ಏನೇನ್ ಬೇಕು ಅವೆಲ್ಲ ನೀಟಾಗಿ ಇಟ್ಕೊಂಡಿರ್ಬೇಕು. ನೀಟಾಗಿ ಇಟ್ಕೊಂಡು ಟೈಮ್ ಬಂತು ಅಂತ ಅಂದ್ರೆ ತಕ್ಷಣ ಸಿಂಪರಣೆ ಮಾಡಂಗಿರ್ಬೇಕು, ಎಲ್ಲ ಮಿಕ್ಸ್ ಮಾಡೋದು, ದ್ರಾವಣ ತಯಾರು ಮಾಡೋದು, ಅದನ್ನ ಇದು ಮಾಡ್ಬಿಡೋದು, ಸಿಂಪರಣೆ ಮಾಡೋದು, ಹುಯ್ಯ ಕಡೆ ಹುಯ್ಯೋದು, ಈ ತರ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈ ಬೋರ್ಡೋ ದ್ರಾವಣ ಮಾಡೋದ್ ಹೆಂಗೆ ಅಂತ ಹೇಳ್ಕೊಟ್ರು ನಂಗೆ ಅವತ್ತು. ನಾನೀಗ ಅದನ್ನೇ ಕೇಳಕ್ಕಿದ್ದೆ. ಬೋರ್ಡೋ ದ್ರಾವಣ ಅದು ಹೇಳಿದ್ನಲ್ಲ, ಇಂಥ ಟೈಮ್ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ಇವಕ್ಕೆಲ್ಲ ಭಾರಿ ಒಳ್ಳೇದು ಅಂತ ಹೇಳ್ಬಿಟ್ಟು, ಫಂಗಸ್ ಎಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನ್ ಮಾಡ್ಬೇಕು, ಈ ಮೈಲ್ ತುತ್ತ, ಈ ಕಾಪರ್ ಸಲ್ಪ ಮೈಲ್ ತುತ್ತ ನೀಲಿ, ಒಳ್ಳೆ ಚೆನ್ನಾಗಿರ್ತಾವ ನೋಡಕ್, ಒಂದ್ ಕೆಜಿ ಮೈಲ್ ತುತ್ತ, ಒಂದ್ ಕೆಜಿ ಸುಣ್ಣ. ಯಾವ ಸುಣ್ಣ? ಸುಣ್ಣ ಮಾಮೂಲಿ ಹಳ್ಳಿರ್ತಾವಲ್ಲ ಹಳ್ಳ ಸುಣ್ಣ, ಇವೆರಡ್ನೂ ತಗೊಂಬಂದ್ಬಿಡೋದು. ಒಂದ್ ಕೆಜಿ ಹತ್ತು ಲೀಟರ್ ನೀರಲ್ಲಿ ಎರಡ್ನೂ ಕರಗಿಸೋದು. ಒಂದು ಕೆಜಿ ಸುಣ್ಣವ ಹತ್ತು ಲೀಟರ್ ನೀರ್ಗೆ ಹಾಕೊಳ್ಳೋದು, ಒಂದ್ ಕೆಜಿ ಮೈಲ್ ತುತ್ತವ ಇನ್ನೊಂದ್ ಹತ್ತು ಲೀಟರ್ ನೀರ್ಗೆ ಹಾಕಬೇಕು. ಆಮೇಲೆ ಅದು ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ನಾವ್ ಎಂತೆಂತವೋ ಪಾತ್ರ ತಗೊಳಂಗಿಲ್ಲ, ಮತ್ತೆ ಪ್ಲಾಸ್ಟಿಕ್ ನಾವ್ ಆಗ್ಬೇಕು, ಮಣ್ಣನವ ಆಗ್ಬೇಕು, ಇಲ್ಲ ಅಂತಂದ್ರೆ ಮರದವಾಗ್ಬೇಕು. ಅಲ್ಲ ಈಗ ಮರದ್ದು ಅಂತ ಮರದ ಯಾವ್ದು ಮರದಲ್ಲವೇ, ಈಗಂದ್ರೆ ಪ್ಲಾಸ್ಟಿಕ್ ಆದ್ರೆ ಪರವಾಗಿಲ್ಲ, ಮಣ್ಣಿಂದ ಅಷ್ಟು ನೋಡಿದ್ವಿ ನಾವು. ಮರದ್ದು ಅಂತ ಅಂದ್ರೆ ನಾವೆಲ್ಲ ನೋಡ್ಕೊಂಡು ಹೋಗೋಣ ಅಲ್ವಾ? ಅಲ್ವಾ, ಆಗಿನ ಕಾಲದಂಗ ಮಾಡ್ತಾನೆ ಬಳಸ್ತಿದ್ರು, ಈಗೆಲ್ಲ ಅವೆಲ್ಲ ಒಂಥರ ಈ ಶೋ ಕೇಸಲ್ಲಿ ಇಟ್ಟಾಗ ನೋಡ್ತಾ ಇರಲ್ಲ, ಹಂಗ ಆಗೋಗೈತೆ. ಈಗ ಬಕೆಟ್ ಅಲ್ಲಿ ಹಾಕಬಹುದು, ಇಲ್ಲ ಡ್ರಮ್ ಗಳಲ್ಲಿ ಹಾಕಬಹುದು. ನೋಡಪ್ಪ, ನಾನೊಂದು ಈ ಪೀಪಾಯಿ ಅಂತ ಬರುವ ದೊಡ್ಡ ದೊಡ್ಡ ಪೀಪಾಯಿ ಅಂತ ಹೇಳ್ಬಿಟ್ಟು, ಈ ಮೊದ್ಲೆಲ್ಲ ಸ್ವಲ್ಪ ಇದಿತ್ತಲ್ಲಪ್ಪ ಸೇಂದಿ ಇವೆಲ್ಲ, ಯಾವಾಗ್ಲೂ ಒಂದ್ಸರಿ ನೋಡೋಣ ಅಂತ ಹೋಗಿದ್ದೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಒಂದು ಸೇಂದಿ ಇದಕ್ಕೆ ಹೋಗ್ಬಿಟ್ಟಿದ್ದೆ. ಎಂತದಕ್ಕೆ ಅವೆಂತವ ಇರ್ತಾ ಇದ್ವಲ್ಲ ದೊಡ್ಡ ದೊಡ್ಡ ಕ್ಯಾಂಪ್ಗಳು, ಅಲ್ಗೆ ಹೋಗಿ ನೋಡಿದ್ರೆ ಏನ್ ಒಂದೊಂದು ರೂಮಿನಾಗ್ಲ ಪೀಪಾಯಿಗಳು ಎಲ್ಲ ಮರದವು, ಭಾರಿ ಆಳ, ಏನು ಅದ್ರೊಳಗೆ ನೀರ್ ತುಂಬಿಟ್ರೆ ಈ ಜೋಡಿ ಬೋದಾಗಿತ್ತು, ಅಷ್ಟು ದೊಡ್ಡ ಇರ್ತಾ ಇದ್ದ. ಅವೇನ್ ನಾವ್ ಇನ್ನೇನ್ ಮುಂದಕ್ಕೆ ನೋಡಕ್ ಸಾಧ್ಯ ಇಲ್ಲ ಬಿಡು ಅಂತ ಅಂದ್ರೆ ಅವೆಲ್ಲ ಮುಗ್ದು. ಈಜಾಗಿ ಸಿಗೋದು ಪ್ಲಾಸ್ಟಿಕ್ ಅಲ್ಲ. ಆಮೇಲೆ ಈ ಒಂದೊಂದ್ ಕೆಜಿ ಹೇಳಿದ್ನಲ್ಲ, ಅದ್ ಒಟ್ಟಿಗೆ ಎಷ್ಟ್ ಕೆಜಿಗೆ ನಾವು ಮಾಡ್ಬೇಕು ಅಂತ ಅಂದ್ರೆ 100 ಲೀಟರ್ ಮಾಡ್ಬೇಕು. ಅದಕ್ಕೆ ಒಂದ್ ದೊಡ್ಡ ಡ್ರಮ್ ತಗೊಂಡು 80 ಲೀಟರ್ ನೀರ್ ಮೊದ್ಲೇ ತುಂಬಿಸಿಟ್ಟಿರ್ಬೇಕು. ಇವೆರಡನ್ನ ಕರೆಸ್ಕೋಬೇಕು 10 ಲೀಟರ್ ನೀರಲ್ಲಿ, 10 ಲೀಟರ್ ನೀರಲ್ಲಿ ಕರೆಸ್ಕೊಂಡು ಎರಡನ್ನೂ ಒಟ್ಟಿಗೆ ಎತ್ಕೊಂಡು ಅದ್ರೊಳಗೆ ಹಾಕ್ಬೇಕು, ಅದ್ರೊಳಗೆ ಹಾಕ್ಬಿಡೋದು, ಅದ್ರೊಳಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಅಲ್ಲ ಈಗ ಅಣ್ಣಯ್ಯ ನೀ ಹೇಳಿತ್ತು 10 ಲೀಟರ್ ನೀರಿಗೆ 1 ಕೆಜಿ ಅಂತಂದೆ, ಮತ್ತೆ ಮೈಲ್ ತುತ್ತನು 10 ಲೀಟರ್ಗೆ 1 ಕೆಜಿ ಅಂತಂದೆ. ಈಗ ನೋಡಿದ್ರೆ ಈಗ ಡ್ರಮ್ಗೆ ಹಾಕಬೇಕು ಅಂತಿಲ್ಲ, ಇದನ್ನ ಮತ್ತೆ ಹೆಚ್ಚಿಸ್ಕೋಬೇಕಾ ಮೈಲ್ ತುತ್ತವ ಸುಣ್ಣವ? ಇಲ್ಲ ಇಲ್ಲ ಇಲ್ಲ, ಅದು 100 ಲೀಟರ್ ಲೆಕ್ಕ ಕರಗಿಸ್ಕೊಳಕ್ಕೆ ಅಷ್ಟು ಕರೆಸ್ಕೋಬೇಕು ಅಂತ ಹೇಳಿದ್ನ. ಮೈಲ್ ತುತ್ತ ಇರ್ತದಲ್ಲ ಬಟ್ಟೆ ಕಟ್ಬಿಟ್ಟು ಅದ್ರೊಳಗೆ ಬಿಟ್ಬಿಟ್ರೆ ನೀಟಾಗಿ ಕರಗ್ತದೆ, ಒಳ್ಳೆ ಚೆನ್ನಾಗಿ ಕರಗ್ತದೆ. ಸುಣ್ಣ ಅಂತೂ ಕಟ್ಟದ್ ಬೇಕಾಗಿಲ್ಲ, ಅದ್ರ ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಅದು ಒಳ್ಳೆ ಚೆನ್ನಾಗಿ ಕರಗ್ಬಿಡ್ತದೆ. ಕರಗ್ಬಿಟ್ಟು ಏನ್ ಬಿಸಿ ಬಿಸಿ ಆಗ್ಬಿಡ್ತದ ಪಾತ್ರ ಎಲ್ಲವಾದ ಏನ್ ಕುದಿತದಲ್ಲ ಕೊತ ಕೊತ ಕೊತಾನೆ, ಯಾಕೆ ಹಂಗಾಯ್ತದಲ್ಲ ನೀರೊಳಗಡೆ ಹಾಕಿದ್ಮ ಸುಣ್ಣ ಅಳ್ತದಪ್ಪ. ಅದಕ್ಕೆ ಚೆನ್ನಾಗಿ ಕೇಳ್ದಪ್ಪ, ಈಗ ಹೇಳ್ ಗೊತ್ತಿರೋದ್ ನನಗೆ ಅಷ್ಟೇ. ಸುಣ್ಣ ನೀರೊಳಗೆ ಆದ ತಕ್ಷಣ ಅಳ್ತದೆ, ಅದಕ್ಕೆ ಕುದಿತದೆ ಅಂತ ಅಷ್ಟು ಗೊತ್ತಾಯ್ತಲ್ಲ. ಯಾಕೆ ಅಂತ ಅಂದ್ರೆ ಮತ್ತೆ ಅಳ್ಳೈತ ಇಲ್ವ ಅಂತ ಹೇಳ್ಬಿಟ್ಟು ಸುಟ್ಕೊಂಡು ಆಮೇಲೆ ನೀನ್ ನನಗೆ ಫೋನ್ ಮಾಡೋದು, ಕೈ ಸುಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನ್ ನನ್ನ ಪೇಟೆ ಕರ್ಕೊಂಡು ಹೋಗೋದು, ನಿನ್ನ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಇವೆಲ್ಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊತ್ತಾಯ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹೇಳ್ಕೊಡಪ್ಪ. ಹೋಗಲಿ ಅದು ಈ ಕೆಲವು ವಸ್ತುಗಳು ಇರ್ತಾವಲ್ಲ ಶಂಕರಣ್ಣ, ಕೆಲವನ್ನ ನೀರೊಳಿಕ್ ಹಾಕ್ದಾಗ ಅವು ಶಾಖವ ಬಿಟ್ಬಿಡ್ತಾವ ಅಂತ. ಓಹೋ, ಶಾಖ ಬಿಟ್ಬಿಡ್ತವೆ, ಅವಾಗಿದು ಬಿಸಿ ಆಯ್ತದೆ. ಇನ್ ಕೆಲವು ವಸ್ತುಗಳನ್ನ ನೀರೊಳಿಕ್ ಹಾಕ್ದಾಗ ಶಾಖ ಎಳ್ಕತ್ತದೆ, ಶಾಖ ಎಳ್ಕತ್ತದೆ. ಈ ತರದ್ದು ಇರ್ತದೆ. ಈಗ ಸಕ್ಕರೆ ನೀರೊಳಿಕ್ ಹಾಕ್ಬಿಟ್ರೆ ತಂಪಾಗಿರ್ತದೆ, ಅದೇ ಸುಣ್ಣ ತಗೊಂಡು ನೀರೊಳಿಕ್ ಹಾಕಿದ್ರೆ ಅದೇ ಬಿಸಿ ಅಲ್ವಾ. ಸೊ ಹಿಂಗೆ ಈ ತರ ಆಮೇಲೆ ಅವೆರಡು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲಪ್ಪ, ಈ 80 ಲೀಟರ್ ನೀರೊಳಿಕ್ ಮಿಕ್ಸ್ ಮಾಡ್ಬಿಡುದು. ಈಗ ಇನ್ನೊಂದೇನ್ ಗೊತ್ತಾಣಯ್ಯ, ಈಗ ಸುಣ್ಣ ಹಾಕ್ತಿವಲ್ಲ, ಸುಣ್ಣ ಹಾಕಿದ ತಕ್ಷಣ ದೇರಬಿಟ್ಟು ಒಂದು ಅರ್ಧ ಗಂಟೆ ಒಳಗಡೆ ಗಟ್ಟಿ ಕೆಳಗೆ ನಿಂತ್ಕೊಬಿಡ್ತದಲ್ಲ, ಅದಕ್ಕೆ ತಿರುತ್ತಾ ಇರಬೇಕು ಅಂತ ಹೇಳಿ ತಿರುಬೇಕು. ಅದು ಬನಿ ಎಲ್ಲ ಕೆರಡ ಕೂತ್ಕೊಬಿಡ್ತದೆ. ಆಮೇಲೆ ನಾವು ಅದು ಸಿಂಪಡಣೆ ಮಾಡುವಾಗಲಿ ತಗೊಂಡೋಗಿ ಗಿಡಕ್ಕೆ ಕುಯ್ಯುವಾಗಲಿ ಚೆನ್ನಾಗಿ ಕದಕಬೇಕು, ಚೆನ್ನಾಗಿ ಕದರ್ಕೋಬೇಕು, ಕದರ್ಕೊಂಡು ತಗೊಂಡೋಗ್ಬಿಟ್ಟು ಸಿಂಪಡಣೆ ಮಾಡ್ಬೇಕು. ಈಗ ಅದು ಎಷ್ಟು ಎಕರೆ ಪ್ರದೇಶಕ್ಕೆ ಅಥವಾ ಹೆಂಗೆ, ಈಗ 80 ಲೀಟರ್ ಅಂದ್ರೆ ಒಟ್ಟಾರೆ 100 ಲೀಟರ್ ಅನ್ಕೊಳಪ್ಪ. ಈಗ ಈಗ ಸುಳ್ಳಿ ಕೊಳೆ ರೋಗ ಅಂತ ಬರ್ತದೆ ಆಯ್ತಾ, ಆಮೇಲೆ ಈ ಕಾಯಿ ಕೊಳೆ ರೋಗ ಅಂತ ಬರ್ತದೆ, ಆಮೇಲೆ ಕೊಳೆ ರೋಗ ಅಂತ ಬರ್ತದೆ ಯಾವ್ದ್ರಲ್ಲಿ ಅಡಕೆನಲ್ಲಿ, ಅದೇ ರೀತಿ ಮೆಣಸಿನಲ್ಲಿ ಕಪ್ಪು ಕೊಳೆ ರೋಗ ಅಂತ ಬರ್ತದೆ, ಸೊರಗ ರೋಗ ಅಂತ ಬರ್ತದೆ, ಮತ್ತೆ ತೆಂಗಲ್ಲಾದ್ರೆ ಸುಳಿ ಕೊಳೆ ರೋಗ ಅಂತ ಬರ್ತದೆ. ಆ ಸುಳಿಗೆ ತಗೊಂಡೋಗ್ಬಿಟ್ಟು ಅದ ಸಿಂಪಡಣೆ ಮಾಡೋದಷ್ಟೇ, ಅಷ್ಟು ಇಷ್ಟು ಅಂತ ಅಲ್ಲ. ಅಲ್ಲ ಈಗ ಅಷ್ಟ ಮ್ಯಾಲೆ ಇರ್ತದೆ, ಅದೆಲ್ಲ ಇದಾಗಬೇಕು, ತೊಯ್ಬೇಕು, ಪೂರ್ತಿ ತೊಯ್ಬೇಕು. ಈಗ ಮೇಲ್ಗಡೆಗೆ ಕೆಲವು ಬಂದವೆ ಅಂತ ದೊಡ್ಡ ದೊಡ್ಡ ಮಿಷಿನ್ ಎಲ್ಲ ಬಂದವೆ, ಅದ್ ಸ್ವಲ್ಪ ಕಷ್ಟವೇ ಯಾವತ್ತಿದ್ರು. ಆಮೇಲೆ ಇತ್ತೀಚೆಗೆಲ್ಲವ ಈ ಡ್ರೋನ್ ತಗೊಂಡು ಅದ್ರಲ್ಲಿ ಸಿಂಪಡಣೆ ಮಾಡ್ತಾರ ನೋಡ. ಅಯ್ಯೋ ನಾನು ಏನ್ ಗೊತ್ತಾಣಯ್ಯ, ಈಗ ಒಂದ್ 2-3 ತಿಂಗಳ ಹಿಂದೆನೆಯ ರೇಡಿಯೋದಲ್ಲಿ ಕೇಳಿದ್ದೆ, ಡ್ರೋನ್ ಅಲ್ಲಿ ಸಿಂಪಡಣೆ ಮಾಡೋದು ಅದ್ರದೊಂದು ಕಾರ್ಯಾಗಾರನೆ ಮಾಡಿದ್ರು ಅಂತ. ಇದ್ರಲ್ಲಿ ಹೋಗಿದ್ದ ನೀನ್ ಅದಕ್ಕೆ? ಏ ನನ್ಗೆ ಹೋಗಕ್ ಆಗಲಿಲ್ಲ, ಮಳೆ ಇಟ್ಕೊಬಿಟ್ಟಿತ್ತಲ್ಲ, ಎಲ್ಲೋಯ್ತಿ ಆ ಮಳೆಯಲ್ಲಿ, ಅದಕ್ಕೆ ಹೋಗ್ಲಿಲ್ಲ. ಅದ್ರಲ್ಲಿ ಈಗ ಸಿಂಪಡಣೆ ಮಾಡಬಹುದು, ಅದ್ರಲ್ಲಿ ಮಾಡಬಹುದು. ನಾನು ಹೇಳೋದು ಇವೆಲ್ಲ ಹೆಂಗೆ ಅಂತ ಅಂತಂದ್ರೆ ಶಂಕರಣ್ಣ, ಈ ರೋಗ ಇವಂತವೆಲ್ಲ ಯಾಕೆ ಬರ್ತವೆ ಅಂತ ಅಂದ್ರೆ, ನಮ್ ಗಿಡಗಳಿಗೆ ನಾವು ಸರಿಯಾಗಿ ಆರೈಕೆ ಮಾಡದೇ ಇದ್ದಾಗ ಇಂಥವೆಲ್ಲ ಬರ್ತವೆ. ಈ ದೊಡ್ಡ ದೊಡ್ಡ ಮರಗಳು ಇರ್ತಾವಲ್ಲ, ಅವಕ್ಕೆಲ್ಲ ಒಂದಷ್ಟು ಆರೈಕೆನೂ ಇರ್ತದೆ, ಅವಕ್ಕೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರ್ತದೆ. ಆಮೇಲೆ ಎಷ್ಟೇ ದೂರದಲ್ಲಿದ್ರು ಪೋಷಕಾಂಶಗಳನ್ನ ಎಳ್ಕೊಳ್ಳೋದು ಒಂದು ಇರ್ತದೆ, ಹಂಗಾಗಿ ಅವಕ್ಕೆ ಏನ್ ಜಾಸ್ತಿ ಬರೋದಿಲ್ಲ. ಈ ಸಣ್ಣ ಸಣ್ಣ ಇರ್ತಾವಲ್ಲ, ಈಗ ನೆಟ್ಟಿರ್ತೀವಲ್ಲ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಕೈಗೆ ಎಟಕ ಮಟ್ಟಕ್ಕೆ ಇರ್ತದೆ, ಅವಕ್ಕೆ ಆತರ ಎಟಕ ಅಂತ ಅವಕ್ಕೆ ಸಿಂಪಡಣೆ ಮಾಡೋದು. ಇನ್ನು ಮೇಲ್ಗಡೆ ಇದ್ರೆ ಅದೇ ಈ ಪವರ್ ಸ್ಪ್ರೇ ಅಂತ ಬರ್ತದಪ್ಪ, ಅದ್ ಇಟ್ಕೊಂಡು ಹೊಡೆದ್ ಬಿಟ್ರೆ ಅಲ್ಲಿವರೆಗೂ ಹೋಗಿ ಇದಾಯ್ತದಂತೆ. ಇಂಥವ್ ತಗೊಂಡು ಗೋಡದ್ರಾವಣ ಆಯ್ತಲ್ಲ, ಇದು ಭಾರಿ ರೋಗಕ್ಕೆ, ಅದ್ರಲ್ಲೂ ಈ ಮಳೆ ಟೈಮ್ ಅಲ್ಲಿ ಬರ್ತಾವಲ್ಲ ರೋಗಗಳು, ಇದಕ್ಕೆಲ್ಲ ಭಾರಿ ಎಫೆಕ್ಟ್ ಅಂತೀವಿ. ಅದಕ್ಕೋಸ್ಕರ ಇದು ಮಾಡ್ಬಿಡೋದು ತುಂಬಾ ಒಳ್ಳೇದು. ಅಂದ್ರೆ ಈಗ ಮಳೆ ನಿಲ್ಸ್ಕೊಂಡ್ ಮಾಡ್ಬೇಕಾಯ್ತದೆ ಅಲ್ವಾ ಅಣ್ಣ, ಯಾಕೆಂತಂದ್ರೆ ಮಳೆ ಬರೋ ಟೈಮ್ ಅಲ್ಲಿ ಹಾಕಿದ್ರೆ, ಮಳೆ ಬರೋ ಟೈಮ್ ಅಲ್ಲಿ ಹಾಕ್ಬಾರ್ದು. ಈಗ ಮಾಡಾಗಿದ್ರು ಪರವಾಗಿಲ್ಲ, ಮಳೆ ಬರೋ ಟೈಮ್ ಅಲ್ಲಿ ಮಾಡ್ಬೇಕು. ಇವೆಲ್ಲವ ಭಾರಿ ಕಷ್ಟ ಶಂಕರಣ್ಣ, ಯಾವ ಈ ರೋಗನಾಶಕ ಆಗ್ಬಹುದು ಕೀಟನಾಶಕ ಆಗ್ಬಹುದು ತರದು ಸಿಂಪಡಣೆ ಮಾಡೋದಿರ್ತದಲ್ಲ, ಭಾರಿ ಕೇರ್ಫುಲ್ ಆಗಿರ್ಬೇಕು. ಭಾರಿ ಕೇರ್ಫುಲ್ ಅಂತ ಅಂದ್ರೆ ಭಾರಿ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ಈಗ ನಾವು ಏನೋ ಎಲ್ಲಾ ತರದ್ದು ಸುರಕ್ಷತಾ ಕ್ರಮಗಳ ಅನುಸರಿಸ್ಕೊಂಡು ಮಾಡಬಹುದು, ಬಟ್ ನಾಳೆ ದಿವಸ ಈಗ ಜೇನು ಹುಳ ಬರ್ತವೆ, ನಮ್ಗೆ ಉಪಕಾರಿ ಕೀಟಗಳು ಅಂತ ಬರ್ತವೆ, ಅವೆಲ್ಲ ಸಹಾಯ ಅಂತ ಸಂದರ್ಭ ಇರ್ತದೆ. ಆಮೇಲೆ ಈ ದನಕರ, ಈ ಕುರಿ ಮೇಕೆ, ಈಗ ನಮ್ಮವಿಲ್ದೆ ಇರ್ಬೋದು, ಯಾರ ಪಕ್ಕದಲ್ಲಿ ಯಾರ್ದಾದ್ರೆ ಜೀವ ಜೀವ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಮಾಡ್ಬೇಕು. ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈ ನಮ್ ಬೆಳೆ ನೋಡಪ್ಪ ಸಿಕ್ಕಾಬಟ್ಟೆ ಹಾಳಾಯ್ತೈತೆ, ಇನ್ನೇನು ವಿಧಿನ ಇಲ್ಲ, ಅನ್ನ ಟೈಮ್ ಅಲ್ಲಿ ಮಾತ್ರ ನಾವು ರೋಗನಾಶಕ ಆಗ್ಲಿ ಕೀಟನಾಶಕ ಆಗ್ಲಿ ಸಿಂಪಡಣೆ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಈ ನಾನು ಹೇಳಿದ್ನಲ್ಲ ಆಗ್ಲೇ, ಹಂಗೆ ಅದ್ ಬೇರೆ ಇನ್ಯಾವ್ದಕ್ಕೋ ದಾರಿ ಆಗಂತ ಸಾಧ್ಯತೆ ಇರ್ತದೆ ಆಯ್ತಾ. ಅದೇ ತರ ಈ ಸಮಗ್ರ ಪೀಡೆ ನಿರ್ವಹಣೆ ಅಂತ ಒಂದ್ ಬರ್ತದೆ, ಅಂತಂದ್ರೆ ಒಟ್ಟಾರೆ ಎಲ್ಲಾ ತರದಲ್ಲೂ ಅಂತ ಅಂದ್ರೆ ನೀನ್ ಬರೀ ಔಷಧಿ ಹೊಡೆಯೋದು ಅಷ್ಟೇ ಅಲ್ಲ, ಇದಕ್ಕೆ ಬೇರೆ ಬೇರೆ ಬೇರೆ ಬೇರೆ ತರದ್ದು ಮೊದ್ಲೆಲ್ಲ ನಿಮ್ಗೆ ಹೇಳಿದೀನಿ, ಏನ್ ಮರ್ತ್ಕೊಂಡಿದ್ರೋ ನೆನ್ಪಿಟ್ಕೊಂಡಿದ್ರೋ ಗೊತ್ತಿಲ್ಲ. ಅಂದ್ರೆ ಇದು ಆಗಾಗ ಕೇಳ್ತಾ ಇರ್ಬೇಕು ಒಡೆಯ, ಇಲ್ಲಾಂತಂದ್ರೆ ನೆನಪಲ್ಲಿ ಉಳಿಯಕಲ್ಲ. ಈ ಎಂತಪ್ಪ ಈ ಹಳದಿ ಇದ್ ಬತ್ತದ ನೋಡು, ಒಂದು ಪ್ಲಾಸ್ಟಿಕ್ದು ಒಂದ್ ಶೀಟ್ ಬತ್ತದೆ, ಅತ್ತ ಅಂಡೋ ಕಟ್ಟಿ ಅಂತಾರೆ, ತಗೊಂಡೋಗ್ಬಿಟ್ಟು ಅಲ್ಲಿ ಎಲ್ಲ ನೆಟ್ ಬಿಡೋದು, ನೆಟ್ಬಿಟ್ಟು ಅದಕ್ಕೆ ಎಣ್ಣೆ ಸೊರ ಬಿಡೋದು, ಹುಳೆಲ್ಲ ಬಂದ್ ಅಂಟ್ಕೊತವೆ ಅಂತ. ಕೀಟಗಳು ಇರ್ತಾವಲ್ಲ ಅವು ಈ ಇದಕ್ಕೆ ಹಳದಿ ಬಣ್ಣಕ್ಕೆ ಜಾಸ್ತಿ ಆಕರ್ಷಣೆ ಆಗಿ ಅಲ್ಲಿ ಬಂದು ಅಂಟ್ಕೊಬಿಡ್ತವೆ. ಆಮೇಲೆ ನಾವ್ ತಗೊಂಡೋಗ್ಬಿಟ್ಟು ಬೇರೆ ಸುಡೋದು ಎಸಿಯೋದೋ ಏನೋ ಒಂದು ಮಾಡೋದು. ಅದಕ್ಕೆ ಈಗ ಮೊದ್ಲೆಲ್ಲ ನಾವೆಲ್ಲ ಮಾಡ್ತಾ ಇದ್ದಿದ್ದು ಈ ಸುತ್ತ ಏನ್ ನಾವು ಬೆಳೆ ಹಾಕತ್ತೀವಿ ಅವ್ರ ಸುತ್ತವಾಗಿ ಎಳ್ಳು ಹಾಕೋದು ಅಥವಾ ಚೆಂಡು ಹಾಕೋದು. ಹೌದು, ಯಾಕಂತಂದ್ರೆ ಹಳದಿ ಇದ್ದು ಹೂ ಬತ್ತದಲ್ಲ, ಏನೇ ಕೀಟ ಬಂದ್ರು ಅದಕ್ಕೆ ಮೊದಲನೇದಾಗಿ ಹೋಯ್ತದೆ, ಮತ್ತೆ ನಾವು ನಮ್ಮ ಬೇರೆ ಬೆಳೆಗೆ ಅದು ತೊಂದರೆ ಮಾಡಲ್ಲ ಅಂತ. ಹಂಗೆ ಈಗ ಏನ್ ಆ ತರದ ಹಾಕಂದಿಲ್ಲ ಅಂದ್ರೆ ಈ ತರದೊಂದು ಪ್ಲಾಸ್ಟಿಕ್ ಬೇರೆ ಬೇರೆ ಬೇರೆ ಬೇರೆ ಇವೆಲ್ಲ ಫಾಲೋ ಮಾಡ್ಬೇಕು, ಬರೀ ಒಂದೇ ತರದ್ ಮಾಡೋದು ಅಂತ ಅಲ್ಲ. ಆಮೇಲೆ ಈಗ ಏನಪ್ಪ ಅಂಗಡಿ ಔಷಧಿ ಸಿಗ್ತದೆ ತಂದು ಹೊಡಿತೀನಿ ಅಂತ ಅಂದ್ರೆ ಎಷ್ಟು ಅಂತ ತತ್ಯ ನಿಂತಾನೆ, ಗಂಭೀರ ರೂಪಾಯಿ ಸಿಗ್ತಾವೆ ಸಾವಿರ ಸಾವಿರ ರೂಪಾಯಿ. ಹೌದೌದು, ತಂದು ಮಾಡದಪ್ಪ ನಾವೆಲ್ಲ ಹಾಕಲ್ಲ. ಆಯ್ತಾ, ಈಗ ಮೀನಕಾರ ತಂದು ಹುಯ್ತಾಳೆ, ಆಯ್ತಾ, ಅವಳ ಹತ್ರ ದುಡ್ಡು ಐತೆ ತಂದು ಮಾಡ್ತಾಳೆ, ಈಗ ನಾವೇನಪ್ಪ ಮಾಡೋಣ. ಹೌದೌದು, ಅದಕ್ಕೆ ಈ ತರದ ಯಾವ್ದಾರ ಒಂದು ಪರಿಸರ ಪ್ರಿಯ ಪದ್ಧತಿಗಳವಲ್ಲ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ಸದಲ್ಲ ಅವಳ ತಲುವೆ ಅಲ್ಲ, ಅವಳದ ದುಡ್ಡು ಇದ್ರೆ ನಾಳೆ ದಿವಸ ನಾವು ಕೇಳಿದ್ರೆ ಕೊಡ್ತಾಳೆ, ನಮ್ಗೆ ಕೊಟ್ಟೆ ಕೊಡ್ತಾಳೆ, ಬೇಕು ಒಂದ್ 5,000 10,000 ಕೊಡಬೈಲಿ ಅಂತ ಅಂದ್ರೆ ನಮ್ಗೇನಿಲ್ಲ ಅಂತ ಅಂತಾಳೆ. ಕಳ್ಸಲ್ಲ, ನನಗೆ ಕೊಟ್ಟಿರೋ ದುಡ್ಡು ನಾನು ಅವಳಿಗೆ ಕೊಟ್ಟಿಲ್ಲ ಇನ್ನು, ಅವಳ ಹತ್ರ ಇದ್ರೆ ಕೊಡ್ತಾಳೆ, ಅವಳ ತೋಲೆ ಇಲ್ಲ ಇಲ್ಲಂದ್ರೆ ನಾವು ಎಲ್ಲಾವ್ದು ಬರೀ ಔಷಧಿಗೆ ಖಾಲಿ ಮಾಡಿಸ್ಬಿಟ್ರೆ ಎಲ್ಲಿ ತಂದು ಕೊಟ್ಟಳು ಮೀನಕ್ಕನ್ನ ಅಂಟಿಸ್ಕೊಬಿಡದೆ ಕೆಲಸ. ಹಂಗಲ್ಲ ಮೀನಕ್ಕ, ನಿನ್ನ ಹತ್ರ ಐತೆ ಅನ್ನೋದನ್ನ ಹೇಳ್ದೆ ಅಷ್ಟೇ, ಇನ್ನೇನಿಲ್ಲ. ಇರದ ಇದೆ ಅಂತ ಹೇಳ್ಬೇಕಪ್ಪ, ಇಲ್ಲ ಅಂತ ಅನ್ನಕಾಯ್ತದ ನಾವು ಇಲ್ಲ ಅಂತ ಎಲ್ಲರಿಗೂ ಗೊತ್ತು, ಹಂಗಾಗಿ ಯಾರು ಹೇಳಕ್ಕಿಲ್ಲ. ರಾಮನ್ ಲೆಕ್ಕ ಭೀಮನ್ ಲೆಕ್ಕ ತೋರ್ಸ್ಕೊಳಕ್ಕಲ್ಲ, ಇಬ್ರ ಹತ್ರನು ಮಸ್ತಾಗೈತೆ, ಹೋಗ್ಲಿ ಬಿಡು, ನಾನು ಆ ವಿಷಯ ಮಾತಾಡಕ್ಕಲ್ಲ. ಅದೊಂದು ನೀನ್ ಒಬ್ಳೆ ಹೇಳ್ಬೇಕಷ್ಟೇ ನೋಡಪ್ಪ, ನೀನ್ ಒಬ್ಳಾರು ಹೇಳ್ತಿಲ್ಲ ಅಂತ ನಾವು ಸಂತೋಷ ಪಡ್ಬೇಕು. ಅದೇ ಅದೇ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ನಾವು ಸಿಕ್ಕಾಬಿಟ್ಟೆ ಸಂತೋಷ ಪಡ್ಬೇಕು. ಇದೆ ಇದೆ ಅಂದ್ರೆ ಚೆನ್ನಾಗ್ ಬರ್ತದಂತೆ, ಯಾಕಿಲ್ಲ ಅನ್ನೋದು ಅಲ್ಲ, ಇದ್ರೆ ಐತೆ ಅಂತ ಅನ್ನೋದಪ್ಪ, ಇಲ್ದನ ಇದ್ರು ಐತೆ ಅಂತ ಹೆಂಗ್ ಹೇಳ್ಕತಿರ್ಗನ. ಈಗ ಅಣ್ಣ ಈಗ ಮೀನಕ್ಕ ನೋಡು, ಈಗ ಔಷಧಿ ವಿಚಾರ ಬಂದ ತಕ್ಷಣ ವಾ ಹೆಂಗ್ ಎಚ್ಚರಿಕೆ ಆದ್ಲು ಅಂತವ, ನಾನು ಹೇಳಿದ್ದು ಮೀನಕ್ಕನ ಹತ್ರ ಐತೆ ಯಾರು ತಂದು ಹೊಡಿಬೇಕು ಅಂತ ಹೇಳಿಲ್ಲ, ತರದಾದ್ರೆ ಅವಳ ಹತ್ರ ದುಡ್ಡು ಇರ್ತದೆ ತಂದು ಹೊಡ್ಕತ್ತಾಳೆ, ಆದ್ರೆ ಬೇಡ ಬಿಡು. ಮೀನಕ್ಕ ಇಂಥ ವಿಷಯದಲ್ಲೆಲ್ಲ ಭಾರಿ ಹುಷಾರು, ಅವಳು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಯಾಕೆ ಅಂತ ಅಂದ್ರೆ ದುಡ್ಡು ಕಾಸು ಐತೆ ಇಲ್ಲ ಅಂತ ಅಲ್ಲ, ಹಂಗಂತ ಹೇಳ್ಬಿಟ್ಟು ಈ ಪರಿಸರ ನಾಶ ಆಗ್ಬಾರ್ದಲ್ಲ. ಈ ಪರಿಸರ ಪ್ರಕೃತಿ ಕಂಡ್ರೆ ಭಾರಿ ಇಷ್ಟ ಅವಳಿಗೆ, ಅದಕ್ಕೋಸ್ಕರಲ್ಲೇ ಕೃಷಿ ಮಾಡ್ತಿರೋದು ಅವಳು, ಇಲ್ಲ ಅಂತಂದ್ರೆ ಅವಳಿಗೇನ್ ಮಾಡ್ಲೇಬೇಕು ಅಂತ ಏನಿಲ್ಲ. ಪರಿಸರ ಒಂಚೂರು ಉಳಿಸ್ಬೇಕು, ಪರಿಸರಕ್ಕೆ ಎಷ್ಟು ನಾವು ಒಂದಷ್ಟು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಳೆ. ಅದಕ್ಕೆ ಹೆಚ್ಚಿಗೆ ಗಿಡ ಮರಗಳನ್ನು ಹಾಕೊಂಡವಳೆ, ಈ ಗೊಬ್ಬರ ಹಾಕೋದಾಗ್ಲಿ ಔಷಧಿ ತಂದು ಹೊಡೆಯೋದಾಗ್ಲಿ ನನ್ನಂತರ ಒಂದ್ 4 ಜನ ವಿಚಾರಿಸ್ತಾಳೆ, ಬರ್ಬೋದ ಹೊಡಿಬೋದ ಅಂತ ವಿಚಾರಿಸ್ಕೊಂಡು. ಯಾಕೆ ಅಂತ ಅಂದ್ರೆ ಅವಳಿಗೆ ಅಷ್ಟು ಕಾಳಜಿ ಐತೆ. ಈಗ ಒಂದ್ ಗಿಡದಿಂದ ನಾವು ಕಳೆನಾಶ ಹಾಕ್ಬಿಟ್ಟು ನೀವ್ ಹೇಳ್ದಂಗೆ ತುಂಬಾನೇ ವಿಷಕಾರಿ ಇರುತ್ತೆ ಬೇರೆ ಗಿಡಗಳು, ಅಣ್ಣಯ್ಯ ಹೇಳ್ದಂಗೆ ದನಕರು ಅವೆಲ್ಲ ಓಡಾಡ್ತಿರ್ತವೆ, ಅದು ಹಾನಿ ಆಗ್ಬಾರ್ದಲ್ವೇ. ಅದಕ್ಕೆ ಒಂಚೂರು ತಿಳ್ಕೊಂಡು ಮುತುವರ್ಜಿಯಿಂದ ನಾವು ಮಾಡಿದ್ರೆ ಈ ಕೊರೋನಾ ಟೈಮಲ್ಲಿ ಇನ್ನೊಂದರ ನಾವು ಆಘಾತದಲ್ಲಿದ್ದೀವಿ, ಹಾಕ್ಬೇಕು ಅವೆಲ್ಲ ಅಂತ. ಹಂಗೆ ಈ ಸಮಗ್ರ ಪೀಡೆ ನಿರ್ವಹಣೆ ಅಂತ ಹೇಳಿದ್ನಲ್ಲ, ಅದನ್ನ ನಾವು ಈಗ ಬಾರಿ ತುರ್ತಾಗಿ ಅನುಸರಿಸಬೇಕು, ಅಗತ್ಯವಾಗಿ ಅನುಸರಿಸಬೇಕು. ಯಾಕೆ ಅಂತ ಅಂದ್ರೆ ಈಗ ಈ ಹೊರದೇಶಕ್ಕೆಲ್ಲ ಕಳಿಸ್ತಾರಲ್ಲಪ್ಪ ಈ ಸಾಂಬಾರ್ ಪದಾರ್ಥ ಅಂತೂ ಸಿಕ್ಕಾಪಟ್ಟೆ ಕಳಿಸ್ತಾರೆ, ಯಾಲಕ್ಕಿ ಮೆಣಸು ಲವಂಗ ಜಾಯಿಕಾಯಿ ಎಲ್ಲ ಕಳಿಸ್ತಾರಲ್ಲ ಚಕ್ಕೆ, ಅಲ್ಲೆಲ್ಲ ಭಾರಿ ಡಿಮ್ಯಾಂಡ್ ಅಂತ. ಓಕೆ, ಇಲ್ಲಿ ಭಾರತ ದೇಶದಲ್ಲಿ ಬೆಳೆದಿರೋದು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೆ, ಯಾಕಂದ್ರೆ ಕ್ವಾಲಿಟಿ ಹೆಂಗಿರ್ತದೆ ಅಂತ. ಆದ್ರೆ ಇತ್ತೀಚೆಗೆ ಈ ರೋಗ ಕೀಟ ಎಲ್ಲ ಜಾಸ್ತಿ ಆಗಿ ನಾವೆಲ್ಲ ಔಷಧಿ ಹೊಡೆದು ಅದರಲ್ಲಿ ನಾವು ಔಷಧಿ ಹೊಡಿತೀವಲ್ಲ ಬರೀ ಕೀಟಗಳ ಸತ್ತೋಗೋದಷ್ಟೇ ಅಲ್ಲ, ಅದ್ರದ್ದು ಅಂಶ ಅಲ್ಲವಾ ಅದ್ರೊಳಗೆ ಉಳ್ಕೊಬಿಡ್ತದೆ. ಅದಿದ್ರೆ ನಾಳೆ ದಿವಸ ನಮಗೆ ಯಾರು ತಿಂತಾರೋ ಅದಕ್ಕೋಸ್ಕರ ಚೆಕ್ ಮಾಡ್ತಾರಂತ, ಅಲ್ಲಿ ಚೆಕ್ ಮಾಡಿ ಇಷ್ಟಿರ್ಬೇಕು ಅಂತ ಇರ್ತದಂತವ್ರತವ ಪ್ರಮಾಣ ಎಷ್ಟು ಒಂದ್ ಪ್ರಮಾಣ ಇರ್ಬೇಕು ಅಂತ, ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ವಾಪಸ್ ಕಳ್ಸಿಬಿಡ್ತಾರೆ. ವಾಪಸ್ ಕಳ್ಸಿದ್ರೆ ಈಗ ಅಲ್ಲಿ ಇನ್ನೊಂದು ನಾವು ಬಾರಿ ಯೋಚನೆ ಮಾಡ್ಬೇಕು, ಈ ನೀನ್ ಕಳ್ಸಿರ್ತೀಯ ಅಂತ ಇಟ್ಕ, ಇಲ್ಲ ನಾನೇ ಕಳ್ಸಿರ್ತೀನಿ ಅಂತ ಇಟ್ಕ, ಈ ನಾನು ಏನೋ ಏಲಕ್ಕಿ ಬೆಳೆದಿದ್ದೆ ಮೆಣಸು ಬೆಳೆದಿದ್ದೆ ಕಳಿಸ್ತೇ ಅಂತ ಅಂದ್ರೆ ಅದರಲ್ಲಿ ಆತರ ಕೀಟನಾಶಕದ ಅಂಶ ಜಾಸ್ತಿ ಇತ್ತು ಅಂತ ಅಂದ್ರೆ ಅಣ್ಣಯ್ಯ ಕಳಿಸಿದ್ದ ಅದಕ್ಕೋಸ್ಕರ ಇವೊಂದು ವಾಪಸ್ ಕಳಿಸಿದ್ವಿ ಅಂತ ಅನ್ನಕ್ಲ ಅವರು. ಮತ್ತೆ ಶಂಕರನ್ ಕಳಿಸಿದ್ದ ಅದಕ್ಕೋಸ್ಕರ ಇವೊಂದು ವಾಪಸ್ ಕಳಿಸಿದ್ವಿ ಅಂತ ಹೇಳಕ್ಲ ಅವರು. ಮತ್ತೆ ಭಾರತ ದೇಶದಿಂದ ಬಂದಿದ್ದು ಇಡಿಯಾಗಿ ಇಡಿಯಾಗಿ ನಮ್ ದೇಶದೇ ದೇಶಕ್ಕೆ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಅದಕ್ಕೋಸ್ಕರ ಈ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಅವರು ಹೇಳ್ತಾರಂತೆ, ನೀವು ಯಾವ ತರ ಕೀಟ ಮತ್ತೆ ರೋಗನ ನಿಯಂತ್ರಣ ಮಾಡಿದಿರ, ಸಮಗ್ರ ಪದ್ಧತಿ ಅಳವಡಿಸಿದ್ರ ಇಲ್ಲ ಔಷಧಿ ಹೊಡೆದಿದ್ರ, ಇದು ಕೇಳ್ತಾರಂತೆ. ಸಮಗ್ರ ಪದ್ಧತಿ ಅಳವಡಿಸಿದೀನಿ ಅಂತ ಅಂದ್ರೆ ನಿಮ್ಗೆ ಓಕೆ ತಗತೀವಿ ನಾವು ಅಂತಾರೆ. ಇಲ್ಲ ಬರೀ ನಾನು ಔಷಧಿ ಹೊಡ್ಕೊಂಡು ಅದ್ ಹೊಡೆದಿದ್ದೆ ಇದು ಹೊಡೆದಿದ್ದೆ ಅಂತ ಅಂದ್ರೆ ನಿನ್ ಬೇಡ ಕಣಪ್ಪ ನಿಂದು ಅಂತ ಅನ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವ್ ಇವತ್ತು ಅದಕ್ಕೆ ಬಾರಿ ಹೋಗ್ಬೇಕು. ಆಗ್ಲೇ ಹೇಳ್ದಂಗೆ ಭಾರಿ ಬೆಳೆ ಹಾಳೈತೈತೆ, ಕೈಗೆ ಸಿಗೋದಿಲ್ಲ ಏನುವೆ ಅನ್ನುವಾಗ ಅದಾಗ್ಬೇಕು, ನಮ್ದು ಲಾಸ್ಟ್ ಚಾನ್ಸ್ ಅದು. ಉಳ್ದವೆಲ್ಲ ಮೊದ್ಲೇ ಮಾಡ್ಬೇಕು. ಏನಾಗ್ಲಿ ಏನೋ ಹೇಳ್ತಿದ್ದಲ್ಲಪ್ಪ ಬೆಳೆ ಬೆಳೆ ಅವು ಬೆಳೆಸಿದ್ರು ಅಂತ ಹೇಳ್ಬಿಟ್ಟು ಈ ಕೋಸ್ಗೆ ನಾನ್ ಕಾಣಂಗ್ ನೀನ್ ಕಾಣಂಗೆ ಏನ್ ಕಮ್ಮಿ ಹುಳ ಬರ್ತವ, ಸಿಕ್ಕಾಪಟ್ಟೆ ಹುಳ ಬರ್ತವ, ಅದಕ್ಕೆ ಔಷಧಿ ಹೊಡಿತಾರೆ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಈ ಕೋಸ್ ಹಾಕೋದ್ಕಿಂತ ಮೊದ್ಲೇ ಸಾಸಿವೆ ಹಾಕ್ಬಿಡ್ತಾರೆ. ಮೂರ್ ಸಾಲಗೋ ಐದ್ ಸಾಲಗೋ ಹೇಳ್ಕೊಂಡು ಸಾಸಿವೆ ಹಾಕ್ಬಿಡೋದು, ಬೇಗ ಹುಟ್ಬಿಡ್ತವು. ಆಮೇಲೆ ಕೋಸ್ ತಂದು ನಾಟಿ ಮಾಡೋದು. ಇದು ಹೂ ಬಿಡೋ ಹೊತ್ತಿಗೆ ಅದು ಗಡ್ಡೆ ಕಟ್ಟಕ್ಕೆ ಶುರು ಆಯ್ತದೆ. ಹೂ ಬಿಟ್ಟಾಗ ಆ ಕೋಸ್ ಕೋಕಲ ಅವು ಈ ಕಡೆ ಬಂದ್ಬಿಡ್ತವೆ, ಸಾಸಿವೆ ಇರ್ತದಲ್ಲ ಅದಕ್ ಬಂದ್ಬಿಡ್ತವೆ. ಹೋದ್ರೋಗ್ಲಿ ಬಿಡು ಸಾಸಿವೆ ಅಲ್ವಾ ಅಲ್ವಾ, ನಮಗೆ ಬೇಕಾಗಿರೋದೇನು ಕೋಸ್. ಕೋಸ್ ತಗೊಳ್ಳೋದು ಈ ತರ ಹಿಂಗ್ ಬೇರೆ ಬೇರೆ ಬೇರೆ ಬೇರೆ ಪದ್ಧತಿ ಇರ್ತಾವಲ್ಲ, ಇವೆಲ್ಲನು ನಾವು ಅಳವಡಿಕೆ ಮಾಡ್ಕೋಬೇಕು, ನಿಯಂತ್ರಣ ಮಾಡ್ಬೇಕು. ಈಗ ನೋಡೋಣ, ನೀನು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಈ ಸಮಗ್ರ ಪದ್ಧತಿ ಅನ್ಸತ್ ಬಹಳ ಒಳ್ಳೇದು. ಏನ್ ಮೀನಕ್ಕ, ನೀನು ಬರೀ ಕೇಳ್ಕೊಬಿಟ್ಟು ಸುಮ್ನಾಗಕ್ಕಲ್ಲ, ನೀನ್ ಹೋಗಿ ಮಾಡ್ತೀಯ ಅಂತ ಗೊತ್ತು. ಹಣೆ ಹೇಳ್ದಂಗೆ ನೀನು ನಾಲ್ಕಾರು ಜನ ಹತ್ರ ವಿಚಾರ ಮಾಡು, ತಪ್ಪೇನಿಲ್ಲ ಆಯ್ತಾ. ನಮ್ಮಲ್ಲೇ ನೀನ್ ಏನ್ ಮಾಡ್ತೀಯ ಅನ್ನೋದ ಒಸಿ ನಮಗೂ ಹೇಳು. ಈಗ ಕವರ್ಲಿ ಆಗ್ಲಿಂದ ಏನೋ ಮುರುಮುರು ಅನಿಸ್ತಿದ್ಯಲ್ಲ, ಏನ್ ತಂದಿದ್ಯಾ? ಹೇಳದ್ನಲ್ಲ ಆವಾಗ್ಲೇ ಇಬ್ಬರಿಗೂ ವರ್ಮಾಲಕ್ಷ್ಮಿ ಉಂಡೆ ಚಕ್ಲಿ ಎಲ್ಲ ಇದೆ, ಹೋಳಿಗೆ ಇದೆ, ತಿನ್ನಿ ಇಬ್ರು. ಅಣ್ಣಯ್ಯ ನಡಿ ಒಳಗಡೆ ಕಲ್ಲಿ ಚಾಪೆ ಹಾಕೋ, ಒಳಗಡೆ ಕೂತ್ಕ ತಿನ್ನಂತೆ. ನಾನೊಂದು ಒಳ್ಳೆ ಟೀ ಮಾಡ್ಬಿಡ್ತೀನಿ, ಈ ಸುಮ್ನೆ ಬರೀ ತಿಂಡಿ ತಿಂದ್ರೆ ಮಜಾ ಸಿಗೋದಿಲ್ಲ. ಜೊತೆಗೆ ಒಂದು ಕಪ್ ಟೀ ಇತ್ತು ಅಂತ ಅಂದ್ರೆ ಅದ್ರ ಮಜವೇ ಬೇರೆ. ಹೌದು ನಡ್ರಿ, ಅತ್ಲ ತಿನ್ನ. ಇದುವರೆಗೆ ಅಳ್ಳಿ ಕಟ್ಟಿ ಪ್ರಸ್ತುತ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಕರೋನಾ ವೈರಸ್ ಗೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಕಟಾಯಿ ಬಿಕ್ರಿ ಕಟಾಯಿ ಬಿಕ್ರಿ ಕಟಾಯಿ ಬಿಕ್ರಿ ಕಟಾಯಿ ಬಿಕ್ರಿ ಖರೀದ್ नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क गमछे या कपड़े से ढक कर रखें। आंख कान नाक मुंह न छुएं। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे आगे बढ़ पाएंगे। किसान सबल, देश प्रबल। ಬರವಿರಲಿ ಅಕಾಲ ಮಳೆ ಇರಲಿ, ಹೊಲದಲ್ಲಿ ಕೀಟದ ಹಾವಳಿ ಇರಲಿ, ಕಡಿಮೆ ಪ್ರೀಮಿಯಂ ಎಂದ ಆಗಲಿ ನಷ್ಟದ ಭರಣೆ, ಫಸಲಿಗೂ ವಿಮೆ ಆಗಲಿ ನಾವಿನ ನಂತರವೂ ಹೌದು, ಸಾಲ ಇರಲಿ ಇಲ್ಲದಿರಲಿ ಈಗ ಎಲ್ಲ ರೈತರು ಲಾಭ ಪಡೆಯಿರಿ, ಒಂದು ಕಾಲಕ್ಕೆ ಒಂದು ದರ ಎಲ್ಲ ರೈತರು ಬೆಳೆ ವಿಮೆ ಮಾಡಿಸಿ, ಪ್ರಧಾನ ಮಂತ್ರಿ ಫಸಲು ವಿಮೆ ಯೋಜನೆಯಿಂದ ರೈತರ ಮುಖ ಅರಳಲಿ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆಯ ವತಿಯಿಂದ ರೈತರ ಹಿತಕ್ಕಾಗಿ ಜಾರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಚಾಕಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಅರಕಲಗೋಡು ತಾಲೂಕು ತೇಜೂರು ಗ್ರಾಮದ ಪ್ರಗತಿಪರ ರೇಷ್ಮೆ ಬೆಳೆಗಾರರಾದ ಚಂದ್ರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಮತ್ತೆ ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗಿ